ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ. 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ. 1ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಸಂವಹನ ಕೌಶಲದಲ್ಲಿ ಸಂಪೂರ್ಣ ಶಿಕ್ಷಣ. SSLC ಪಾಸ್ ಅಥವಾ ಫೇಲ್ ಆದವರಿಗೆ ವೃತ್ತಿ ತರಬೇತಿಗೆ ಬೇಕಾದ ಫೌಂಡೇಶನ್ ಕೋರ್ಸ್ ನಡೆಸಲಾಗುವುದು. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಹಿಂದೆ ಸಂಪರ್ಕಿಸಿರಿ ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ್ ಜಿಲ್ಲೆ. ಮೊಬೈಲ್ 9444 ಕಮಲಾ, ಏನ್ ಮಾಡ್ಲಿಕತ್ತೆ? ಈ ಪ್ಯಾಡ್ ಎಲ್ಲಿ ಹಾಕಲ್ರಿ ಟೀಚರ್? ಮುಟ್ಟಾದಾಗ ನೀವು ಬಳಸಿದ ಪ್ಯಾಡ್ ಏನದಲ್ಲ ಅಲ್ಲಿ ಇಲ್ಲಿ ಒಗಿಬಾರ್ದು. ಮತ್ತೆ ಏನ್ ಮಾಡ್ಲಿ ಟೀಚರ್? ಈ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಏನದಲ್ಲ ಅದ್ರಾಗ ಗ್ರಾಮ ಪಂಚಾಯತಿಯ ಸ್ವಚ್ಛ ಸಂಕೀರ್ಣ ಘಟಕದಲ್ಲಿ ಇನ್ಸಿನರೇಟರ್ ಅದ, ಅದನ್ನ ಸ್ವಚ್ಛ ವಾಹಿನಿಗೆ ಕೊಟ್ರ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ತಾರ. ಹೌದ್ರಿ, ಹಾಗೆ ಮಾಡ್ತೀನಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9480985555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವರು ಮುದ್ದೇಬಿಹಾಳ ತಾಲೂಕಿನ ತಮ್ಮದಡ್ಡಿ ಗ್ರಾಮದ ಬಸನಗೌಡ ಕನಕರೆಡ್ಡಿ ಅಂತ ಹೇಳಿ. ಇವರು ಬೆಳೆಯುವಂತ ಸಂಪೂರ್ಣ ಸಾವಯವ ಪದ್ಧತಿಯಲ್ಲಿ ಇವರು ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಈ ಸಮಗ್ರ ಕೃಷಿಯಲ್ಲಿ ಇವರು ಕೇವಲ ಇವರ ಪಾಲಿಗೆ ಬಂದಿರೋದು 3 ಎಕರೆ 3 ಗುಂಟೆ ಮಾತ್ರ ಜಮೀನು. ಇದರಲ್ಲಿ ಕೇವಲ 2 ಕೊಳವೆ ಬಾವಿಯ ಸಹಾಯವನ್ನ ಪಡೆದುಕೊಂಡು ಈ ಸಮಗ್ರ ಕೃಷಿಯಲ್ಲಿ ಅಂದರೆ ಬಾಳೆ, ಟೊಮೆಟೊ, ಉಳ್ಳಾಗಡ್ಡಿ, ಗೋವಿನ ಜೋಳ, ಸಜ್ಜೆ, ಈ ಎಲ್ಲವನ್ನ ಬೆಳೆದು ಸಾಕಷ್ಟು ಲಾಭವನ್ನು ಪಡೆದುಕೊಂಡು ಉಳಿದ ರೈತರಿಗೆ ಮಾದರಿಯಾಗಿದ್ದಾರೆ. ಈ ಸಾವಯವ ಪದ್ಧತಿಯಲ್ಲಿ ಇಷ್ಟನ್ನೆಲ್ಲ ಯಾವ ರೀತಿ ಪಡೆದುಕೊಂಡ್ರು, ಹೇಗೆ ಲಾಭವನ್ನು ಮಾಡಿಕೊಂಡಿದ್ದಾರೆ ಅಂತ ಅವರು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಳ್ಳಕ್ಕೆ ಬಂದಿದ್ದಾರೆ. ನೋಡೋಣ ಅವರ ಅನುಭವ ಹೇಗಿದೆ ಅಂತ ಕೇಳೋಣ. ನಮಸ್ಕಾರ ಬಸನಗೌಡ ಕನಕರೆಡ್ಡಿ ಅವರೇ. ನಮಸ್ಕಾರ ಸರ್. ನಾನು ತಮ್ಮದಡ್ಡಿ ಗ್ರಾಮದ ಶ್ರೀಯುತ ಬಸನಗೌಡ ಕನಕರೆಡ್ಡಿ ಅಂತ ಹೇಳ್ರಿ. ಸಣ್ಣ ರೈತ, 3 ಎಕರೆ 3 ಗುಂಟೆ ಜಮೀನಿನಲ್ಲಿ ನಾನು ಸ್ವಂತ 2004 ಸಾವಯವ ಕೃಷಿಯಲ್ಲಿ ನಾನು ವ್ಯವಸಾಯ ಮಾಡ್ತಾ ಇದ್ದೀನಿ. ನಾನು ಸುತ್ತಲೂ 28 ತೆಂಗಿನ ಗಿಡ, 10 ಲಿಂಬಿ ಗಿಡ, 4-5 ಸಾಗವಾನಿ, 1-2 ಚಿಕ್ಕೂರಿ, 50-60 ಕರಿಬೇವಿನ ಗಿಡ, ಇವನ್ನೆಲ್ಲ ಸುತ್ತ ದಂಡಿ ಗುಂಟ ಮಾಡಿಕೊಂಡು ನನಗೆ 45-50 ನೀರಿನ ಟ್ಯಾಂಕ್ ಮತ್ತು 2 ಕೊಳವೆ ಬಾವಿ, 2 ಕೀಲು ತಿಪ್ಪಿ ತೆಗ್ಗು, 10 ದನಗಳನ್ನು ಕಟ್ಟಲಿಕ್ಕೆ ಕೊಟ್ಟಿಗೆ, ಇವೆಲ್ಲವುಗಳನ್ನು ಸೇರಿ 1 ಎಕರೆ ಮೇಲೆ ಗುಂಟೆ ಹೋಗ್ಯದ ಹೊಲ ರೀ. ನನಗೆ ವ್ಯವಸಾಯ ಮಾಡ್ಲಿಕ್ಕೆ ಉಳಿದದ್ದು 2 ಎಕರೆ. 2 ಎಕರೆದೊಳಗನೆ ನಾನು ಪೂರ್ತಿ ಸಾವಯವ ರೂಪದೊಳಗೆ 2009-10 ನಾನು ಮೊದಲನೇ ಬೆಳೆಯಾಗಿ 25 ಚೀಲ ಸಜ್ಜಿ ತೆನಿಯೊಳಗೆ ಹುಳ ಆಗಿ ಕೆಟ್ಟರಿ, ಕೆಟ್ಟರು ಆದರೂ 25 ಚೀಲ ಸಜ್ಜೆ ಆಯ್ತು. ನಂತರ ಟೊಮೆಟೊ ಆ ವರ್ಷ 7.5 ಲಕ್ಷ ರೂಪಾಯಿ ಟೊಮೆಟೊ ಆಯ್ತು. ನಂತರ ಅದರೊಳಗೇನೆ ಅದನ್ನ ಕಸ ತೆಗೆಸಿ ಸ್ವಚ್ಛ ಮಾಡಿ ಮೆಕ್ಕೆಜೋಳ ಉರಿಸ್ತೇ, 2 ತಿಂಗಳ ದನ ತಿಂದ್ರು 30 ಚೀಲ ಮೆಕ್ಕೆಜೋಳ ಆಯ್ತು ನನಗ್ರಿ. ಅಂದ್ರೆ 25 ಚೀಲ ಸಜ್ಜಿ, 7.5 ಲಕ್ಷ ರೂಪಾಯಿ ಟೊಮೆಟೊ, 30 ಚೀಲ ಮೆಕ್ಕೆಜೋಳ, 8 ತಿಂಗಳದ ಪೀಕ. 8 ತಿಂಗಳ ಒಳಗಡೆನೆ ಇದನ್ನ ತಗೊಂಡೆವು. ಮುಂದ ಅದ ಮುಗಿದ ನಂತರ ಮಳೆ ವರ್ಷ 11-12 ಒಳಗ ಆರ್ಟಿಕಲ್ಚರ್ ಮುದ್ದಾಳದವರು ಬಂದು ನನಗೆ ಕ್ಷೇತ್ರೋತ್ಸವ ಮಾಡ್ಲಿಕ್ಕೆ, ತಮಗೊಂದೆಕರೆ ನನಗೊಂದೆಕರೆ ಸಜ್ಜಿ ಮಾಡ್ಲಿಕ್ಕೆ ಕೇಳಿಕೊಂಡ್ರು. ಯಾಕಂತ ಅವ್ರು ಕೂಡ ಹೊಂದಾಣಿಕೆ ಆಗಿ ಮಾಡ್ಲಿಕ್ಕಾಗಿನು 2011-12 80 ಚೀಲ ಸಜ್ಜಿ ನಾ ಬೆಳೆದ್ರಿ. 80 ಚೀಲ ಸಜ್ಜಿ ಸಾವಯವ ರೂಪದೊಳಗೆ ಬೆಳೆದು ಮುಂದೆ ಮರು ವರ್ಷ 13-14 2 ವರ್ಷ ಬಾಳಿ ಬೆಳೆದೆ. 1 ವರ್ಷ 6 ಲಕ್ಷ ರೂಪಾಯಿ, 1 ವರ್ಷ 5 ಲಕ್ಷ 20 ಸಾವಿರ ರೂಪಾಯಿ ಆ ಪೀಕ್ ತೆಗಿಲಿಕ್ಕಾಗಿನು. ಈ ಸಲ ಅದನ್ನು ಉಳ್ಳಿಗಡ್ಡಿ ಹೆಚ್ಚಿ ಅದರೊಳಗೆ ಟೊಮೆಟೊ ಬೀಜ ಉರಿಸಿದ್ರಿ. ಅದು ಪೂರ್ತಿ ಟೊಮೆಟೊ ಯಾತ್ರೆಯಾಗಿ ಉಳ್ಳಿಗಡ್ಡಿ ಏಳ್ಗೊಳ್ಳಿಲ್ಲ. ಆದರೂ 80 ಪ್ಯಾಕೆಟ್ ಉಳ್ಳಿಗಡ್ಡೆ ಆಯ್ತು ರೀ. 80 ಪ್ಯಾಕೆಟ್ ನಾ ಸರಾಸರಿ 40 ಕ್ವಿಂಟಲ್ ರೀ. ಈ ಸಲನೂ 6.5 ಲಕ್ಷ ರೂಪಾಯಿ ಟೊಮೆಟೊ ಆಗ್ಯದ ಇಲ್ಲಿವರೆಗೂ. ಇನ್ನೂ ಚಲತೆ ಒಳಗೆ ಅದು ನಡೆದ್ರಿ. ಮತ್ತು ಅದರೊಳಗೆ ಮೆಕ್ಕೆಜೋಳ, ಸಜ್ಜಿ ಇವೆರಡು ದನದ ಮೇವಿನ ತೊಂದರೆಗೆ ಅವನ್ನು ಊರಿಸಿನ್ರಿ. ಈಗಾಗಲೇ ಅದು 1.5 ಫೂಟ್ 2 ಫೂಟ್ ಎತ್ತರ ಆಗ್ಯದ. ಈಗ ತಾವು ಇಷ್ಟೆಲ್ಲ ಬೆಳೆದಿರಿ, ತುಂಬಾ ಸಂತೋಷ. ಆದ್ರೆ ನನ್ನದೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈಗ ನೀವು ಸಾವಯವ ಮಾಡ್ಬೇಕಂದ್ರೆ ಇದು ಬಹಳ ನಿಧಾನವಾಗಿ ಬರುವಂತ ಬೆಳೆ. ಯಾಕಂದ್ರೆ ಈಗ ನಾವು ಅದಕ್ಕಿಂತ ಮುಂಚೆ ತಾವು ಏನು 2004 ಏನು ಸಾವಯವನ್ನು ಮಾಡ್ತಾ ಇದ್ರಿ, ಈ ಅದಕ್ಕಿಂತ ಮುಂಚೆ ತಾವು ತುಂಬಾ ರಾಸಾಯನಿಕ ಇವನ್ನೆಲ್ಲ ಬಳಸಿಬಿಟ್ಟಿದ್ರಿ. ಯಾಕಂದ್ರೆ ಜಮೀನಿನಲ್ಲಿ ನನಗೆ ತಿಳಿದ ಪ್ರಕಾರ ಶಕ್ತಿ ಕಳೆದುಕೊಂಡಿರುತ್ತೆ. ಯಾಕಂದ್ರೆ ನಾವು ರಾಸಾಯನಿಕ ಹಾಕಿ ಕೇವಲ ಬೆಳೆಯನ್ನಷ್ಟೇ ತೆಗಿತಾ ಇರ್ತೀವಿ, ಹೀಗಾಗಿ ಮಣ್ಣಿನಲ್ಲಿರುವಂತಹ ಎಲ್ಲ ಶಕ್ತಿ ಕಡಿಮೆ ಆಗಿರ್ತದೆ. ಇಷ್ಟೆಲ್ಲ ಶಕ್ತಿ ಕಳೆದುಕೊಂಡ ನಂತರ ಸಹಿತ ನೀವು ಮತ್ತೆ ಸಾವಯವ ಪದ್ಧತಿಗೆ ಹೋದ್ರಿ, ಸಾವಯವನ್ನ ಯಾಕೆ ಮಾಡಬೇಕು, ರಾಸಾಯನಿಕ ಯಾಕೆ ಮಾಡಬಾರದು ಅನ್ನೋ ನಿರ್ಧಾರವನ್ನು ತಗೊಂಡಿರ್ತಾವ? ನಾ 2004 ಮೊದಲರಿ ಜವಾರಿ ಬಾಳಿತ್ತು ನನ್ನ ಹೊಲದೊಳಗ್ರಿ. ಜವಾರಿ ಬಾಳಿಗೆ ಬಡ್ಡಿಗೆ ಹುಳ ಆಗಿ ಬಾಳಿ ಕತ್ತರಿಸ್ಕೊಂಡು ಬೀಳಿಕ್ಕಿತ್ತು. ಇದೇ ವಿಜಯಪುರ ಯೂನಿವರ್ಸಿಟಿ ಅವ್ರಿಗೆ ಬಂದು ಸಾಹೇಬ್ರಿಗೆ ಭೇಟಿ ಆಯ್ತು ನಾನು. ಹಿಂಗಾಗ್ಯದ್ರಿ ಸಾಹೇಬ್ರ, ನಮ್ಮ ಹೊಲಕ್ ಬರ್ಬೇಕು ನೀವು ಬಾಳಿ ನೋಡ್ಲಾಕಂದ್ರೆ. ಅವ್ರು ಒಂದು ಗಾಡಿ ತಗೊಂಡು ನನ್ನ ತೋಟಕ್ಕೆ ಬಂದರಿ 2004 ಬಂದು ಅವ್ರು ನೋಡ್ಲಿಕ್ಕಾಗಿನೂ ಇದು ರಾಸಾಯನಿಕ ಮೀರಿ ಹಾಕಿದ್ದು, ಅತಿ ಹೆಚ್ಚು ಹಾಕೋದ್ರಿಂದ ಪೂರ್ತಿ ಅದು ಎಲ್ಲ ಗುಣಮಟ್ಟ ಕಳ್ಕೊಂಡೈತಿ. ಈಗ ನೀವು ಅದು ಏನ್ ಮಾಡಿದ್ರು ಕಂಟ್ರೋಲ್ ಆಗೋದಿಲ್ಲ, ಬಾಳಿ ತೆಗೆದು ಬಿಡ್ರಿ ಅಂದ್ರೆ. ಆ ವರ್ಷ ಹೇಳಿದ ನಂತರ ಬಾಳಿ ತೆಗಿಸಿ 2 ಬಾವಿ ಕುಟ್ರಿ ಗರ್ಸ್ ಗುತ್ತಿಗೆ ಹಿಡಿದು ಆ ಹೊಲನೇ ಮುಚ್ಚಿ ಬಿಟ್ಟಿನ್ರಿ. ಗರ್ಸ್ ಮುಚ್ಚಿದ ನಂತರ ಇನ್ನು ರಾಸಾಯನಿಕ ಮತ್ತು ಹೇಳಾರ ವಿಜ್ಞಾನಿಗಳು ಅವ್ರ ಮಾತಿಗೆ ನಾ ಬೆಲೆ ಕೊಡಬೇಕನ್ನೋ ಒಂದೇ ಒಂದು ವಿಚಾರಕ್ಕೆ, ಮತ್ತು ಈಗಿನ ರಾಸಾಯನಿಕದ ಮೇಲೆ ಎಷ್ಟು ದುಷ್ಪರಿಣಾಮ ಬೀರ್ಲಿಕ್ಕೈತೈತಿ, ಮತ್ತು ಆಹಾರ ಸೇವನೆಯಿಂದ ಏನೇನು ದುಷ್ಪರಿಣಾಮಗಳು ಆಗ್ಲಿಕ್ಕೈತೇವ, ನಾ ಸ್ವಲ್ಪ ಜಮೀನಿದ್ರು ಇದನ್ನು ಮಾಡಿ ಒಂದು ದಂಡಿಗೆ ಮುಟ್ಟಿಸ್ಬೇಕನ್ನೋ ಛಲದಿಂದ ಇಲ್ಲಿವರೆಗಿನ ನಾನು ಆ ಹೊಲ ಬದಲಾವಣೆ ಮಾಡಿ ಅಲ್ಲಿಂದ ಆಕಳುಗಳನ್ನು ಸಾಕೊಂತೆ ಇವತ್ತಿನ ಮಿತಿಗೂ ನಾ ಪ್ರತಿ ವರ್ಷ 200 ನಾ ಸ್ವಂತ ಎರೆಹುಳದ ಗೊಬ್ಬರ ತಯಾರು ಮಾಡ್ಕೋತೀನಿ. ಇದು ಅಲ್ಲದೆ ದನದ ತಿಪ್ಪಿ ಗೊಬ್ಬರ ಕಚ್ಚ ಗೊಬ್ಬರನು ಇರ್ತೈತಿ, ಮತ್ತು ಬೇವಿನ ಹಿಂಡಿ ಸ್ವಂತ ತಯಾರು ಮಾಡ್ಕೋತೀನಿ. ಜೀವಾಮೃತ ಬಯೋಡೈಜೆಸ್ಟರ್ ಇವೆಲ್ಲದರ ಬಸನಗೌಡ ಕನಕರೆಡ್ಡಿ ಅವರೇ, ತಾವು ಇಷ್ಟೊಂದೆಲ್ಲ ಮಾಡಿಕೊಂಡು ಸ್ವತಃ ತಾವೇ ಮಾಡಿ ಎಲ್ಲಾನು ಬೆಳೀತಿದ್ರಿ, ಈಗ ನೀವು ಬೇವಿನ ಹಿಂಡಿಯನ್ನ ತಾವು ತಮ್ಮ ಹೊಲದಲ್ಲೇ ತಯಾರು ಮಾಡ್ತೀನಿ ಅಂತ ಹೇಳಿದ್ರಿ, ಮತ್ತೆ ಎರೆ ಗೊಬ್ಬರವನ್ನು ತಯಾರು ಮಾಡ್ತೇನೆ ಅಂತ ಹೇಳಿದ್ರಿ, ಅದು ಹೇಗೆ ತಯಾರು ಮಾಡ್ತೀರಿ? ಮತ್ತೆ ನಿಮ್ದು ಕಡಿಮೆ ಜಮೀನು ಅಂದ್ರೆ ಕೇವಲ 3 ಎಕರೆ 3 ಗುಂಟೆ ಜಮೀನಲ್ಲಿ ಇವನ್ನೆಲ್ಲ ನೀವು ಶೇಖರಣೆ ಮಾಡಬೇಕು ಅಥವಾ ಬೆಳೆಸಬೇಕು ಅಂತಂದ್ರೆ ಅದಕ್ಕೆ ಸ್ವಲ್ಪ ಜಾಗ ಬೇಕಾಗ್ತದೆ, ಮತ್ತೆ ಇಷ್ಟೇ ಕಡಿಮೆ ಜಮೀನಲ್ಲಿ ಇದನ್ನೆಲ್ಲ ಹೇಗೆ ಬೆಳಿತೀರಿ ತಾವು, ಹೇಗೆ ತಯಾರು ಮಾಡ್ತೀರಿ? ಅಲ್ಲಿ ದನದ ಕೊಟ್ಟಿಗೆ ಮುಂದೆ ಸ್ವಲ್ಪ ಜಾಗದೊಳಗ್ರಿ, ಒಂದು ಸಾಧಾರಣ 25-30-50 ಚೀಲ ತನ್ನ ಬೇವಿನ ಬೀಜಗಳನ್ನ ಖರೀದಿ ಮಾಡ್ಕೋತೀನಿ. ಬ್ಯಾಸಗಿ ಒಳಗ ಜನರು ಹಿಡಿದಂತ ಬೇವಿನ ಬೀಜ 3-4 ರೂಪಾಯಿ ಸುಲಿಗೆ ಹಂಗ ತಗೊಂಡು ಒಂದೇ ಕಡೆ ಹತ್ತಕ್ಕೆ ಕುಟ್ರಿ ಹಾಕೊಂಡು ಅವು ಮುಂದೆ 2-3 ತಿಂಗಳ ನಂತರ ಅದು ಬೀಜ ಒಂದ್ ಸ್ವಲ್ಪ ಲಡ್ಡಿ ಬಡದು ಕೊಳತಂಗಾಗಿಂದ ರೋಡಿಗೆ ಒಯ್ದು ಹಾಕಿ ಅದನ್ನ ಪುಡಿ ಮಾಡಿ ನಾವು ಕೆಲವೊಂದು ಪ್ಲಾಸ್ಟಿಕ್ ಚೀಲದೊಳಗೆ ತುಂಬಿ ಶೇಖರಣೆ ಮಾಡಿ ಮನೆಯೊಳಗೆ ಇಟ್ಕೋತೀನಿ. ಮತ್ತು ಈ ಎರೆಹುಳದ ಕೇಲ್ ಅಷ್ಟರೊಳಗೆ ಸಣ್ಣ ಹತ್ತಿ ಪ್ರಮಾಣದಾಗ ಮಾಡೀನಿ. ಮತ್ತು ನೀರಿನ ಟ್ಯಾಂಕ್ನು ಅದರೊಳಗೆ ಅದಕ್ಕೆ 1 ಎಕರೆ ವೇಸ್ಟ್ ಹೊಲ ಹೋಗ್ಬಿಟ್ಟದ್ರಿ. 3 ಎಕರೆ 3 ಗುಂಟೆದಾಗ ಉಳಿದದ್ದು ನನಗೆ ವ್ಯವಸಾಯ ಮಾಡ್ಲಿಕ್ಕೆ 2 ಎಕರೆ. ಈಗ ನಾ ಇದನ್ನೆಲ್ಲ ಬೆಳೆಯುವಂತದ್ದು 2 ಎಕರೆ ಜಮೀನದೊಳಗೆ ಬೆಳಿಲಿಕ್ಕೆ ಇತ್ತಿದ್ದೀನಿ. ಮತ್ತು ಇದನ್ನ ಅಷ್ಟೊಳ್ಳೆ ಹೇಳುವಂತದ್ದಲ್ಲ, ಯೂನಿವರ್ಸಿಟಿ ಮುದ್ದೇಬೇಳ ಅಗ್ರಿಕಲ್ಚರ್ದವರು ಶಶಿಧರ್ ಆಲ್ಯಾಳ್ ಅಂತ ಹೇಳಿದ್ದಾರೆ ಸಾಹೇಬ್ರ, ಅವರೇ ಸ್ವತಃ ನನ್ನ ಹೊಲಕ್ಕೆ 3.5-4 ತಿಂಗಳ ನಿರಂತರ ತಿರುಗಾಡಿ ರಾಶಿ ಮಾಡುವವರೆಗೂ ನನ್ನ ಮುಂದೆ ಇದ್ದಾರೆ ಅವರು. ಅವರ ಸಮಕ್ಷಮ ಮಾಡಿದ್ದು 80 ಚೀಲ ಸಜ್ಜಿ ರಾಶಿ ಮಾಡಿದ್ದು. ಮತ್ತು ನಾ ಎಲ್ಲ ಸಾವಯವ ಉತ್ಪನ್ನಗಳು ನನಗೆ ರೇಟ್ ಸಿಗಲಿ ಬಿಡ್ಲಿ ನಾ ನಿರಂತರ ಇದೊಂದು ಇದೇ ಪುಣ್ಯನೇ ನನಗೆ. ನನ್ನ ಮಕ್ಕಳು 2 ಮಕ್ಕಳು ಗಂಡು ಮಕ್ಕಳು, ಒಬ್ಬಕ್ಕೆ ಹೆಣ್ಮಗಳು, ಮಗಳನ್ನ BA/BEd ಓದಿಸಿ ಮನ್ಯಾಗ ಹೆಣ್ಮಕ್ಳು ತಮಗೆ ಮಾಡಿಕೊಟ್ಟಿನಿ, ಆಕಿ ಗಂಡನ ಮನ್ಯಾಗ ಇದ್ದಾಳೆ. ಒಬ್ಬ ಮಗ ಆರ್ಮಿ ಒಳಗೆ ಕಳಿಸೀನಿ, ಒಬ್ಬ ಮಗನ ದೇಶ ಸೇವೆ ಮಾಡ್ಬೇಕು ಅವ ಏನೋ ಒಂದು ನನ್ನ ಛಲ ಐತೆ ಅಂತ ಹೇಳಿ ಅವನ ಆರ್ಮಿ ಒಳಗೆ ಕಳಿಸೀನಿ. ಇನ್ನೊಬ್ಬ ಮಗ BSc ನರ್ಸಿಂಗ್ ಮುಗಿಸಿ ಇಲ್ಲೇ ಬಿಜಾಪುರ ಅಶ್ವಿನಿ ಕಾಲೇಜಿನ ಒಳಗೆ ಲೆಕ್ಚರರ್ ಅಂದ್ರೆ. ಅಂದ್ರೆ ಈಗ ತಾವು ಹೇಳ್ತಾ ಇದ್ರಿ ಬಸನಗೌಡ ಕನಕರೆಡ್ಡಿ ಅವ್ರಿ, ಅಂದ್ರೆ ಈಗ ತಮ್ಮ ಸಂದರ್ಶನ ಮುಖಾಂತರ ಅಥವಾ ತಮ್ಮ ಮಾತಿನ ಮುಖಾಂತರ ನಮಗೆ ಅರ್ಥವಾಗುತ್ತೆ ತಮ್ಮದು ಸೇವಾ ಮನೋಭಾವನೆ ಅಂತ ಹೇಳಿ. ಒಂದು ದೃಷ್ಟಿಯಲ್ಲಿ ನಾವು ವಿಚಾರ ಮಾಡಿದಾಗ ತಾವು ಬೆಳೆಯೋದು ಕೂಡ ಸಾವಯವ ಪದ್ಧತಿ, ಅಂದ್ರೆ ವಿಷಮುಕ್ತ ಆಹಾರವನ್ನ ದೇಶಕ್ಕೆ ಕೊಡಬೇಕು ಅಂತ ಹೇಳಿ, ಅದು ಒಂದು ಒಳ್ಳೆಯ ಉದ್ದೇಶ. ಎರಡನೇದು ತಮ್ಮ 2 ಜನ ಗಂಡು ಮಕ್ಕಳಲ್ಲಿ ಒಬ್ಬೊಬ್ಬ ಮಗನನ್ನ ದೇಶ ಸೇವೆಗಾಗಿ ನೀವು ಮೀಸಲಿಟ್ಟಿದ್ದೀರಿ, ಮತ್ತೆ ಅಲ್ಲಿ ನೀವು ದೇಶ ಸೇವೆಗಾಗಿ ಕಳಿಸಿದ್ದೀರಿ, ಅದನ್ನು ನಿಮ್ದು ಸೇವಾ ಮನೋಭಾವನೆಯನ್ನ ಎತ್ತಿ ತೋರಿಸುತ್ತೆ. ಆಮೇಲೆ ಇನ್ನೊಬ್ಬ ಮಗನನ್ನು ಕೂಡ ತಾವು ವೈದ್ಯಕೀಯ ಸೇವೆಗೆ ಕಳಿಸಿದ್ದೀರಿ, ಅದನ್ನು ಕೂಡ ಜನರ ಸೇವೆಯನ್ನ ಮಾಡಬೇಕು, ಜನಸೇವೆ ಜನಾರ್ದನ ಸೇವೆ ಅಂತ ಹೇಳಿ ಅದನ್ನು ಕೂಡ ಈಗ ಸಂಪೂರ್ಣ ಸಾವಯವ ಪದ್ಧತಿಯಲ್ಲಿ ತಾವು ಹೇಳಿದ್ರಿ. ಸಮಗ್ರ ಕೃಷಿಯಲ್ಲಿ ಬಾಳೆಯನ್ನ ಬೆಳಿತೀರಿ, ಆಮೇಲೆ ಅದರ ಜೊತೆಗೆ ಟೊಮೆಟೊ, ಉಳ್ಳಾಗಡ್ಡಿ, ಈ ಗೋವಿನ ಜೋಳ, ಸಜ್ಜೆ ಬೆಳಿತೀನಿ ಅಂತ ಹೇಳಿದ್ರಿ. ಮೊದಲಿಗೆ ನೀವು ನಮಗೆ ಈ ಬಾಳೆ ಕುರಿತು ಒಂದಿಷ್ಟು ಮಾಹಿತಿಯನ್ನ ಕೊಡಬೇಕು. ಬಾಳೆ ಬೆಳಿಬೇಕಾದ್ರೆ ತಾವು ಜಮೀನನ್ನ ಯಾವ ರೀತಿ ಮೊದಲು ಉಳುಮೆ ಮಾಡಿದ್ರಿ, ಮತ್ತೆ ಅದಕ್ಕೆ ಯಾವ ತಳಿಯನ್ನ ಆಯ್ಕೆ ಮಾಡ್ಕೊಂಡ್ರಿ, ಅದು ಜವಾರಿನ ಅಥವಾ G9? ಒಂದಿಷ್ಟು ನಮ್ಮ ಉಳಿದೆಲ್ಲ ರೈತರಿಗೆ ಮಾಹಿತಿಯನ್ನ ಮಾಡಿಕೊಡ್ಬೇಕು. ನಾನು ಮೊದಲ ಸರಿಯಾಗಿ ಗಳೆ ನೆಗ್ಲಿ ಹೊಡಿಸಿ ರೂಟರ್ ಹೊಡಿಸಿ ಸರಿಯಾದ ಭೂಮಿಯನ್ನ ಹದಗೊಳಿಸಿದ ನಂತರ 6 ಫೂಟಿನ ಸಾಲ ಡ್ರಿಪ್ ಮಾಡಿಸಿಕೊಂಡು ಸಾಲಿನ ಸಾಲಿಗೆ 5 ಫೂಟ ಗಿಡದಿಂದ ಗಿಡಕ್ಕೆ 6 ಫೂಟ್ ಬೆಳೆಗಳನ್ನ ನಾನು ಸಾಧಾರಣ 3,400 ಅಗಿಗಳನ್ನು ಬೆಳಗಾವಿಯಿಂದ ತರಿಸಿಕೊಂಡೇನ್ರಿ. ತರಿಸವಾಗಿ ನಾಟಿ ಮಾಡಿದ ನಂತರ 8-9 ತಿಂಗಳ ಇವೆಲ್ಲ ಗೊಬ್ಬರ, ಬೇವಿನ ಹಿಂಡಿ, ಎರೆಹುಳದ ಗೊಬ್ಬರ, ಜೀವಾಮೃತ ಇವನ್ನೆಲ್ಲ ನೀರಿನ ಮುಖಾಂತರ ಬಿಡುವುದಾಲಿ ಬಡ್ಡಿಗೆ ಹಾಕುವುದಾಲಿ ಮಾಡಿ 8-9 ತಿಂಗಳಿಗೆ ಗಿಡ ಗೊನಿ ಬಿಡ್ಲಿಕ್ಕೆ ಚಾಲು ಮಾಡಿದ್ರಿ. ಗೊನಿ ಬಿಟ್ಟ ನಂತರ ಮೊದಲನೇ ಬೆಳೆ ಅಗದಿ ಬಹಳ ಚಂದ ಶಿಫಾರಸ್ತು ಬೆಳೆಯಾಗಿ ಬಂತು. ಬೆಳೆ ಲಾಸ್ಟಿನೊಳಗೆ ನನಗ ಆಣಿಕಲ್ಲು ಮಳಿ ದೊಡ್ಡ ಅಪಾಯ ಮಾಡಿ ಸಾಧಾರಣ 500 ಗಿಡ ಸೊಂಟ ಮುರ್ಕೊಂಡು ಬಿತ್ತರಿ. ಬಿದ್ದು ಸರ್ಕಾರಕ್ಕೆ ಏನೋ ಅರ್ಜಿ ಕೊಟ್ಟೆವು ಮಾಡಿದೆವು, ನನಗೇನು ಅಷ್ಟೊಂದು ಅದರದ್ದು ಉತ್ಪಾದನೆ ನನಗೆ ಹೊಂದಲಿಲ್ಲ. ಮತ್ತು ನಾವು ಸಣ್ಣ ರೈತರ್ರಿ, ನಾನು ಜನರ ಸಂಗಟ ಬಹಳ ಹೊಂದಾಣಿಕೆಯ ಮನುಷ್ಯ. ನಮ್ಮ ಊರೊಳಗೆ ನಾನು 500 ಮಂದಿ ಪೆನ್ಷನ್ ಮಾಡಿಸಿದ್ದೇನೆ. ನಾನು ಯಾರ್ದು ಒಂದು ಕಪ್ ಚಾ ಕುಡಿದಿಲ್ಲ. ಅಂಗವಿಕಲ, ವೃದ್ಧಾಪ್ಯ, ವಿಧವಾ ಇಂಥವು ಇಲ್ಲಿವರೆಗೆ ನನ್ನ ಶಕ್ತಿ ಈಗ ಕಡಿಮೆ ಆಗಿ ನನಗೆ ಬೇಸರ ಆಗಿ ಬಿಟ್ಟಿದ್ದೀನಿ. ಬಹಳ ಜನರ ಸೇವೆ. ಮತ್ತು ರಾಜಕೀಯ ಹೋದಾಮಲ್ಲ, ನಾವು ಊರೊಳಗೆ ಬೇಕಾದ ರಾಜಕೀಯ ಸಂಬಂಧ ನನಗೆ ಬರ್ತಾರ ಕೇಳ್ತಾರ. ನನ್ನ ಹೊಲ ಮನೆ ಬಿಟ್ಟು ಅದ್ರ ಬೆನ್ನ ಹತ್ತಿದ್ರ ನಂದು ಈ ಸಾವಯವ ಕೃಷಿ ಆಗಂಗಿಲ್ಲ, ಹಿಂದೇಡೆ ಅದನ್ನ ಏನೋ ಮಾಡಬೇಕಾದಿತ್ತು ಅಂತೇಳಿ. ನಾ ಏನೇ ಕಾರ್ಯಕ್ರಮ ಇದ್ರು ಊರಾಗ ನನ್ನ ತೋಟ ಬಿಟ್ಟು ಮುಂದಕ್ಕೆ ಹೋಗುದಿಲ್ರಿ. ನನ್ನ ಮನೆ ಕೆಲಸ, ನನ್ನ ತೋಟದ ಕೆಲಸ ಮಾಡಿಕೊಂಡು ನನ್ನ ಮಕ್ಕಳ ವಿದ್ಯಾಭ್ಯಾಸ ಅವ್ರನ್ನೊಂದು ದಾರಿಗೆ ಹೆಚ್ಚೀನಿ. ಮತ್ತು ಇದರಿಂದ ನಾ ಇರುವರೆಗೂ ಇದೊಂದು ವಿಷಮುಕ್ತ ಆಹಾರವನ್ನು ಜನರಿಗೆ ನೀಡಬೇಕು ಅಂಥೇಳಿ ಮೊದಲನೇ ಬೆಳೆ ಹೋದ ನಂತರ 2ನೇ ಬೆಳೆನೂ 6,20,000 ರೂಪಾಯಿ ಆಯ್ತು. ರೇಟ್ ಕಡಿಮೆ ಆಯ್ತದ, ಇಲ್ಲಾಂದ್ರೆ ಅದು ಇನ್ನೂ 2 ಲಕ್ಷ ರೂಪಾಯಿ. ಮೊದಲಿನ ವರ್ಷದ 1180 ರೂಪಾಯಿ ರೇಟ್ನೆ ಕೊಟ್ಟಿದ್ದೆ ಮೊದಲ್ರಿ. 2ನೇ ವರ್ಷ ರೀ ಏಕದಮ್ 900 ರೂಪಾಯಿಗೆ ಬಂತು. ಬಂದ್ರೂ ಅದು ಇಳುವರಿ ಹೆಚ್ಚಿತ್ತು, ಆದ್ರೆ ರೇಟ್ನೊಳಗೆ ಹೊಂದಾಣಿಕೆಯಾಗಿ ಅಷ್ಟೇ 6 ಲಕ್ಷ ರೂಪಾಯಿಗೆ ತಟಸ್ತಾಯ್ತು. 3ನೇ ಬೆಳೆ ಇನ್ನೊಂದು ತೆಗಿಬೇಕು ಅನ್ನುವಂತ ಪ್ರಯತ್ನ ಮಾಡಿದ ಖರೆ, ಆದರೆ ಬೇಸಿಗೆ ಬಿಸಿಲಿಂದಾಯ್ತು ಏನೋ ಅದು ನಟ್ ನಡಬರ್ಕೆ ಸೊಂಟ ಹೈಬ್ರಿಡ್ ಬೆಳೆ ರೀ ಅದು, ನಡಬರ್ಕೆ ಸೊಂಟ ಮುರ್ಕೊಂಡು ಬೀಳುದು, ಹಣಿಗೆ ಎಲ್ಲ ಹೆಚ್ಚಿತ್ತು, ಗೊನಿ ದೊಡ್ಡ ಗೊನಿ ಬಿಟ್ಟಿತ್ತು ಖರೆ ರೀ. ಅದು ಗಿಡನೇ ನಿಂದರ್ಲಿಕ್ಕೆ ತಯಾರಿಲ್ಲ. ಇಂಥ ಅಸ್ತವ್ಯಸ್ತಕ್ಕಾಗಿ ಆ ಬೆಳೆ ತಗನ್ನೆ, ಅದನ್ನ ಇಟ್ಟರೆ ನಾಳೆ ನನಗೆ ಪೆಟ್ ಬೀಳ್ತೈತಿ. ನಾ ಸಣ್ಣ ರೈತ, ನನಗೆ ಇದರಿಂದ ಮೇಮೇಲೆ ಬರಬಾರ್ದಂತ ತೆಗದ್ರಿ. ಏಕದಮ್ ಉಳ್ಳಿಯಾಗಿತ್ತು ಮುಂದೆ ಹಚ್ಚಿ ಅದ್ರೊಳಗೆ ಟೊಮೆಟೊ ಬೀಜ ಉರಿಸಿದ್ವಿ. ಆದ್ರೆ ಉಳ್ಳಿಗಡ್ಡಿದೇನು ದೊಡ್ಡ ಫಾಯ್ದೇನೂ ಅಲ್ಲ, ಏನಲ್ಲ ಸುಮ್ಮ ಅದ್ರ ಖರ್ಚಿಂದ ಅಂತ ತಿಳ್ಕೊಂಡೆ ಸಾಹೇಬ್ರೆ. ನನಗೆ ಹೆಚ್ಚಿನ ಉತ್ಪಾದನೆ ಅಂದ್ರೆ ಟೊಮೆಟೊದ್ದು, ಇನ್ನೂ ಚಲತೆ ಒಳಗೆ ಇದೆ ನನ್ನ ಟೊಮೆಟೊ. ಮತ್ತೆ ಹೊಳಿ ಚಿಗಿಲಿಕ್ಕೆ ಹತ್ತಿದ್ರಿ. ಮತ್ತೆ ಸಜ್ಜಿ ಮೆಕ್ಕೆಜೋಳ ಈಗ ನನಗೆ ನನ್ನ ಮನೆಗೆ ಊಟಕ್ಕಾಗಲಿ ಯಾರಿಗಾರ ಸಾವಯವ ರೂಪದೊಳಗೆ ಕೊಡುಕಾಲಿ 18 ಚೀಲ ಧಾನ್ಯಗಳನ್ನು ಬೆಳಿಬಹುದು. ದನಗಳಿಗೆ ಮೇವಿನ ದೊಡ್ಡ ತೊಂದರೆ ಅದ, ಮೇವಿನ ಅವಶ್ಯಕತೆಗೆ ನಾನು ಅದನ್ನು ಮಾಡಿಕೊಂಡಿದ್ದೆ. ಈಗ ಟೊಮೆಟೊದಲ್ಲಿ ನಿಮಗೆ ಸಾಕಷ್ಟು ಲಾಭವನ್ನು ಪಡೆದುಕೊಂಡೇನೆ ಅಂತ ಹೇಳಿದ್ರಿ. ಟೊಮೆಟೊದಲ್ಲಿ ಎಷ್ಟು ಲಾಭವನ್ನು ಪಡ್ಕೊಂಡ್ರಿ? ಅದಕ್ಕೆ ವ್ಯವಸ್ಥಿತವಾಗಿ ಅದನ್ನ ಪಾಲನೆ ಪೋಷಣೆ ಮಾಡಿದ್ರಿ ಆ ಬೆಳೆಗೆ? ಅದು ಸರಿಯಾದ ಕಸ ತೆಗೆಸುದು, ಈಗ ಆಳಿನ ಖರ್ಚು ದೊಡ್ಡ ಖರ್ಚು ಅದವ್ರಿ. ಮೇನ್ ಆಳಿಂದೇ ಒಂದು ವರ್ಷಕ್ಕೆ ಸಾಧಾರಣ ಅದು ನಂದು ಸಾವಯವ ರೂಪದೊಳಗೆ ಮಾಡೋದ್ರಿಂದ ಭಯಂಕರ ಕಸ ಬರ್ತದ್ರಿ ಹೊಲ. ನಾ ಟೊಮೆಟೊ ಹರಿಲಿಕ್ಕೆ ಚಾಲೋ ಮಾಡ್ಬೇಕನ್ನೋದ್ರಾಗೇನೆ ಸಾಧಾರಣ 50-60 ಸಾವಿರ ರೂಪಾಯಿ ಕೂಲಿ ಕೆಲಸ ಆಗಿತ್ತು ಸದ್ಯದ ಹೆಣ್ಮಕ್ಳದ್ದು. ಮತ್ತು ಕೆಲವೊಂದು ಈ ಗಂಡಾಳು ಸುತ್ತಲು ಗಿಡ ಗಂಟಿ ವ್ಯವಸ್ಥೆ ಮಾಡೋದು, ಮುಳ್ಳು ಹಚ್ಚೋದು, ನಾನು ಒಬ್ಬ ಅವ್ರ ಜೊತೆ ಮಾಡ್ತೀನಿ ಅಂದ್ರು ನಮಗ್ ವಯಸ್ಸೋಗ್ಯಾವಂದ್ರು ನಮಗ್ ಅವರಷ್ಟು ಕೆಲಸ ನೀಗ್ತಿರಂಗಲ್ರಿ. ಹೊಂದಾಣಿಕೆ ಮಾಡ್ಕೊಂತ ಬರ್ಲಿಕ್ಕಾಗಿನೂ ಇದ್ರೊಳಗೆ 1.5 ಲಕ್ಷ ರೂಪಾಯಿ ಖರ್ಚಿಗೆ ಹೋಗಿರ್ಬೇಕ್ರಿ ಸರ್. 1.5-2 ಲಕ್ಷ ತನೂ ನಾನು ಒಂದು ಅಂದಾಜು ಇಟ್ಟೀನಿ. ನನಗೆ 4 ಲಕ್ಷ ರೂಪಾಯಿ ಫಾಯ್ದೆ, ನನಗೆ ನಿವಳ ಪಾಯಿದೆ ಅಂದ್ರೆ ಟೊಮೆಟೊ ಉಳ್ಳಿಗಡ್ಡಿ ಬಂತು ಎಲ್ಲ ಬಂತು 4 ಲಕ್ಷ ರೂಪಾಯಿ ನಿವಳ ಪಾಯಿದೆ ರೀ. ಇದು ಅಂದ್ರೆ ಸುತ್ತಿನ ತೆಂಗಿನ ಗಿಡಗಳು ಒಂದು ವರ್ಷಕ್ಕೆ 50-60 ಸಾವಿರ ರೂಪಾಯಿ ತೆಂಗಿನ ಗಿಡದೊಳಗೆ ಉತ್ಪಾದನೆ ಬರ್ತದೆ. ಸಾವಯವ ಕೃಷಿ ಒಳಗೆ ಇಡೀ ಹುಡುಕಾಡಿ ಬಂದು ನಾನು ತೆಂಗಿನಕಾಯಿ ಎಳೆನೀರು ಒಯ್ತಾರೆ. ಮತ್ತು ಎಳೆನೀರು ಒಯ್ದು ಮಿಕ್ಕಿದ ನಂತರ ಬೇಸಿಗೆ ಒಳಗೆ ಒಣಕಾಯಿ 15 ರೂಪಾಯಿಗೆ ಒಂದು ಮನೆಯಾಗ ಒಣಕಾಯಿ ದೇವ್ರಿಗೆ ಹೊಡಿಲಿಕ್ಕೆ ಅಂತ ಅವನ್ನು ಮಾರ್ತೀವಿ. 10 ಲಿಂಬೆ ಗಿಡದಾವ, ಯಾರು ಸಿಕ್ಕೋರು ಹರ್ಕೊಂಡು ಹೋದ್ರು ಸಹಿತ ರೀ ಸಾಧಾರಣ 10-15 ಸಾವಿರ ರೂಪಾಯಿ ಲಿಂಬೆ ಗಿಡದಾಗ ತೆಗಿತೀನಿ. ನನಗೆ ಅತಿ ಸಂತೋಷದ ವಿಷಯ ಇದು. ನಮ್ಮೂರಾಗೆ ಅಂತಾರೆ ನನಗೆ, ಇನ್ನಿನ್ ಮುಂದೆ 20 ಕೂರಿ ಹೊಲ್ದವನು ಏನೋ ಮಾಡೋದಿಲ್ಲಪ್ಪ ಅಂತ ಅಂತಾರೆ. ಸಾವಯವದೊಳಗೆ ಮಾಡ್ರಿಪ್ಪ ಅಂದ್ರೆ ಅವ್ರಿಗೊಂದು ಭಯ ಆಗಿಬಿಟ್ಟದ. ಏ ಹುಚ್ಚ, ಒಬ್ಬಗೆ ಹೇಳಿದೇನ್ರಿ ನಾನು, ಅಲ್ಲೋ ಬಿಡ್ರಿ ಅದು ಸರ್ಕಾರಿ ಗೊಬ್ಬರ, ನಾ ಹಾಕಿ ಅನುಭವ ಉಂಡೆ ಇದನ್ನ ಮಾಡಾಕತ್ತೀನಿ ಬ್ಯಾಡ್ರಪ್ಪ ಅಂತ ಹೇಳಿದ್ರು. ಒಬ್ಬೇನ್ ಹೇಳಿದನ್ರಿ, ಹುಚ್ಚ ಹಿಂದ ಅಣ್ಣೆ ಬೀಜ ತಿಂದು ಬದುಕಿವಪ್ಪ, ಈ ಗೊಬ್ಬರ ಬಂದಿಂದ ಇಟ್ಟು ಹೊಡೆ ತುಂಬ ಕೂಳ್ತೇನು ನಡೆದದ, ನೀ ಎಲ್ಲಿ ತಂದೆ ಅಂದವ. ಅಲ್ಲ ಅದು ನಿಂದೆಲ್ಲ ತದ್ವಿರುದ್ಧ ನೀ ಮಾಡೋದು. ಆಗಿನ ಕೃಷಿ ಇಷ್ಟೊಂದು ಸುಧಾರಿಸಿದ ಕೃಷಿ ಇದ್ದಿದ್ದಿಲ್ಲ, ಇಷ್ಟು ವಿಜ್ಞಾನಿಗಳಿರ್ಲಿಲ್ಲ, ಇಷ್ಟು ಸಲಕರಣೆಗಳಿರ್ಲಿಲ್ಲ. ಆಗಿನ ಒಕ್ಕಲ್ತನನೇ ಅಸ್ತವ್ಯಸ್ತ ಇತ್ತು. ಆಗ ಆಗಿರ್ಬೇಕು ಇದು. ಬೆಳವಣಿಗೆ ಕಡಿಮೆ ಆಗಿ ಕುಂಠಿತ ಆಗಿ ಆಹಾರ ಧಾನ್ಯದ ಕೊರತೆ ಆಗಿ ನಾವು ಉಪವಾಸ ಬಿದ್ದೀವಿ. ನಾವು ನನ್ನ 18ನೇ ವಯಸ್ಸಿನೊಳಗ ಸಾಧಾರಣ 2 ವರ್ಷಗಳ ತನಕ ನನಗೆ 1 ಹೊತ್ತು ಊಟ ಸಿಗ್ಬೇಕಾದ್ರೆ ಕಷ್ಟ ಅಂತ ಅನುಭವವನ್ನು ಸೋಸಿದ್ದೀನಿ 77-78 ರೊಳಗ್ರಿ. ಅವೆಲ್ಲ ಪಶ್ಚಾತ್ತಾಪಟ್ರು ಈಗ ಅಷ್ಟು ಸಾಕಷ್ಟು ಆರಾಮಿದ್ದೀನಿ. ನನ್ನಷ್ಟು ಬೆಳೆ ತೋರಿಸ್ರಿ ಅಂತ ಚಾಲೆಂಜ್ ಮಾಡಿದ್ನಿ ಅವ್ರಿಗೆ. ಆದರೂ ಅವರು ನಕ್ಕೊಂತ ಒಪ್ಪಿದ್ರು. ನಿನ್ನಷ್ಟು ಪ್ರಯತ್ನ ಮಾಡೋದಾಗೋದಿಲ್ಲ ನೀ ನಾನು ಯಾರ ಲಗ್ನಕ್ಕೆ ಹೋಗಂಗಿಲ್ಲ, ಊರಾಗ ಯಾರು ತೀರ್ಕೊಂಡ್ರು ಅಂದ್ರೆ ಅವ್ರ ಮನೆಗೆ ಹೋಗಿ ಭೇಟಿಯಾಗಿ ಇಷ್ಟು ಅಲ್ಲೇ ಊರಾಗ ಮಣ್ಣಿಗೆ ಹೋಗಿ ಬರ್ತೇನೆ ರೀ. ಬೇಲೂರು ಒಳಗೆ ಆಗಿದ್ದು ಅಂದ್ರೆ ಹೆಣ್ಮಕ್ಳ ಮೇಲೆ ಮುಗಿಸ್ತೀನಿ ಅಥವಾ ಏನಾರ ಸುಳ್ಳು ಹೇಳಿ ಉಳ್ಕೋತೀನಿ. ದೊಡ್ಡ ಊರುಗಳು ದಿನ ಒಂದು ಕಾರ್ಯಕ್ರಮ ಇದ್ದೇ ಇರ್ತಾವ್ರಿ. ದಿನ ಕಾರ್ಯಕ್ರಮಕ್ಕೆ ಹೋದಾಗ ನಾ ಯಾವಾಗ ಸಾವಯವ ಕೃಷಿ ಮಾಡ್ಬೇಕು, ಯಾವಾಗ ನನ್ನ ವ್ಯವಸಾಯ ನಡಿಬೇಕೇನ್ರಿ? ಅದಕ್ಕೋಸ್ಕರ ನಾನು ಜನರು ಕೆಲವೊಬ್ರು ಬೈತಾರೆ ನನಗೆ, ಅವ ಅದಕ್ಕೂ ಬರೋದಿಲ್ಲ, ಏನು ಸಂಬಂಧ ಇಲ್ಲ ಹಂಗೆ. ಆಯ್ತಪ್ಪ ನಮಗೇನ್ ಮಾಡ್ಬೇಕಾಗ್ಯದ, ನನ್ನ ಏನು ಕರ್ತವ್ಯ ಪಾಲನೆ ಮಾಡಿಕೊಂಡು ಅಷ್ಟು ನೀಗಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಒಬ್ಬ ಮನುಷ್ಯನಿಗೆ ಏನು ಮಾಡಬೇಕು, ಒಂದು ದಾರಿ ನೀಗಿಸ್ಲಿಕ್ಕೆ ಸಾಧ್ಯ ಅದ. ಈ ಕಾರ್ಯಕ್ರಮಕ್ಕೆ ನಾ ಇವತ್ತು ಬಿಡಲಾರ್ದಂತ ಬಂದೀನಿ ಸಾಹೇಬ್ರಿ. ನಾನು ಹೆಂಗಂದ್ರಿ, ಮನ್ಯಾಗ ಹೆಣ್ಮಕ್ಳು ಊರಿಗೆ ಹೋಗ್ಯಾರ, ಒಂದು ಹುಡುಗ ಊಟದ ತೊಂದರೆ ಅದು ಮನ್ಯಾಗ, ನಿನಗೆ 1-2 ಅನ್ನೋರಾಗ ಊಟ ಅಲ್ಲೇ ತೊಗೊಂಬರ್ತೀನಪ್ಪ ಅಂತ ಹೇಳಿ ಬಿಟ್ಟು ಬಂದೀನಿ ರೀ. ನಂದು ಇಂಥ ಒಂದು ತೊಂದರೆ ಒಳಗೂ ನನಗೆ ಅತಿ ಆತ್ಮವಿಶ್ವಾಸ ಸಂತೋಷದ ವಿಷಯ ನನಗೆ ಸಾವಯವ ಕೃಷಿ ಅಂದ್ರೆ. ಈಗ ತಾವು ಹೇಳಿದ್ರಿ ಇಷ್ಟೊಂದೆಲ್ಲ ಮಾಹಿತಿಯನ್ನ ನೀಡಿದ್ರಿ. ಈಗ ತಾವು ಮೊದಲು ರಾಸಾಯನಿಕ ಪದ್ಧತಿಯಲ್ಲೂ ಬೆಳೆಯನ್ನ ಬೆಳೆದಿದ್ದೀರಿ, ಈಗ ಸಾವಯವ ಪದ್ಧತಿಯಲ್ಲಿನೂ ಬೆಳೀತಾ ಇದ್ದೀರಿ. ಈಗ ಸಾವಯವ ಪದ್ಧತಿಯಲ್ಲಿ ಬೆಳೆದಂತ ಬೆಳೆಯ ರುಚಿ ಮತ್ತೆ ರಾಸಾಯನಿಕ ಪದ್ಧತಿಯಲ್ಲಿ ಬೆಳೆದಂತ ರುಚಿ ಮತ್ತೆ ಆಗ ಬೆಳೆದಾಗ ಈ ಅಂದ್ರೆ ರಾಸಾಯನಿಕ ಪದ್ಧತಿಯಲ್ಲಿ ಬೆಳೆದಾಗ ಸಿಗುವಂತ ಒಂದು ಮನಃಶಾಂತಿ ಮತ್ತೆ ಈಗ ಈ ಸಾವಯವ ಪದ್ಧತಿಯಲ್ಲಿ ಬೆಳೆದಂತ ಒಂದು ಮನಃಶಾಂತಿಗೆ ತಾವು ಏನು ವ್ಯತ್ಯಾಸವನ್ನು ಕಂಡುಕೊಂಡಿದ್ದೀರಿ? ವ್ಯತ್ಯಾಸ ಸಾಹೇಬ್ರೆ, ನಾನು ರಾಸಾಯನಿಕ ಕೃಷಿ ಮತ್ತು ಕ್ರಿಮಿನಾಶಕಗಳನ್ನು ಬಳಕೆ ಮಾಡೋದ್ರಿಂದ ಆ ಧಾನ್ಯಗಳ ಗುಣಧರ್ಮ ಹಾಳಾಗಿ ಈ ಟೊಮೆಟೊ 8 ದಿವಸೂ ಇಡ್ಲಿಕ್ಕೆ ಸಾಧ್ಯ ಇರಲಿಲ್ಲ, ಮನೆಯೊಳಗೆ ಕೊಳತು ಹೋಗತ್ತು. ಮತ್ತು ಅದರ ರುಚಿನೇ ಒಂದು ಸ್ವಾದನೆ ಕಳ್ಕೊಂಡಿತ್ತು. ಈಗ ನಾ ಸಾವಯವ ರೂಪದೊಳಗೆ ಮಾಡೋದ್ರಿಂದ ನನ್ನ ಟೊಮೆಟೊ ನೀವು 1 ತಿಂಗಳೂ ಇಡಬಹುದು ಮನೆಯೊಳಗೆ, ಮತ್ತು ಅದರ ರುಚಿನೇ ಬೇರೆ, ಅದರ ಸ್ವಾದನೇ ಬೇರೆ. ನನ್ನ ಎಳೆನೀರ ಆರಾಮಿಲ್ದವಾಗ ಕುಡಿಸಿದ್ರೆ ಅವ ಎದ್ದು ಕುಂದಿರ್ತಾನ, ಜ್ವರನೇ ನಿಂದ್ರಿಸ್ತೀನಿ ನಾನು ಸ್ವಂತ ನನ್ನ ಅನುಭವದ ಪ್ರಕಾರ ಹೇಳ್ತೇನ್ರಿ. ಮತ್ತೆ ಅದೇ ರಾಸಾಯನಿಕ ಬಳಕೆ ಮಾಡಿದವ್ರ ಎಳ್ನೀರು ಕುಡಿಸ್ರಿ, ಅವಾಗ ಆರಾಮಾಗ್ತದ ನೋಡಮ್ರಿ, ಆರೋಗ್ಯದೊಳಗೆ ಎಷ್ಟು ಏರುಪೇರುಗಳಾದವ್ರಿ. ಅಂದ್ರೆ ತಾವು ಹೇಳೋ ಪ್ರಕಾರ ಈ ಸಾವಯವ ಪದ್ಧತಿಯಲ್ಲಿ ಬೆಳೆದಂತ ಎಳನೀರಿನಲ್ಲಿ ಶಕ್ತಿ ಇರುತ್ತೆ, ನಮ್ಮ ಆರೋಗ್ಯ ಅದರಿಂದ ವೃದ್ಧಿ ಆಗ್ತದೆ ಅಂತ ಹೇಳ್ತೀರಿ. ಮತ್ತು ಇವು ಟೊಮೆಟೊ ನಂದು ಸಾಧಾರಣ 1 ತಿಂಗಳಗಟ್ಟಲೆ ನಾ ಮನೆಯಾಗ ಇಟ್ಟು ನೋಡಿ, ನೀನು ಕೆಟ್ಟಿಲ್ರಿ. ಮತ್ತು ಹಣ್ಣಿನ ಗುಣಧರ್ಮ, ಆದ್ರೆ ಅವ್ರದ್ದು ಗೊಬ್ಬರ ಹಾಕಿದವ್ರದ್ದು ಹಣ್ಣು ಭಾರಿ ಶೈನಿಂಗ್ ಬರಬಹುದು, ದಪ್ಪ ಬರಬಹುದು, ತಾಳ್ಕಿ ಬರುದಿಲ್ಲ, ದಪ್ಪ ಪಿಂಡ ಅದನ್ನ ಕಲರ್. ಇನ್ನೊಂದೇನಾಗ್ಯದಂದ್ರಿ, ಈ ಸದ್ದಿನ ಜನರ ದೃಷ್ಟಿಯೊಳಗ ಅವ್ರು ಅದನ್ನೇ ಬಗಸ್ತಾರೆ, ಅದನ್ನೇ ನೋಡ್ತಾರೆ. ನಮಗೆ ಅದು ನೋಡಿದಾಗ ನಮಗ ಸ್ವಲ್ಪ ಮಾನಸಿಕ ಕೆಟ್ಟ ಅನಿಸ್ತದೆ. ಏನಪ್ಪ ನಾವು ಇಷ್ಟೆಲ್ಲ ದೇವ್ರ ಸರಿಯಾಗಿ ಪ್ರಯತ್ನ ಮಾಡಿ ಬೆಳೆದಂತದ್ದಕ್ಕೆ ಬೆಲೆ ಸಿಗಲ್ದು, ಅವ್ರು ಗೊಬ್ಬರ ಹಾಕಿದ್ದು ದಪ್ಪ ಪಿಂಡ ಕಲರ್ ನೋಡಿ ಜನರು ಮರಳಾಗ್ತಾರಂದ್ರೆ, ನಾವು ಸಣ್ಣ ಆಸ್ತಿ ಒಳಗ ಒಂದು ಕಾಲ್ ಜಾರಿದ್ರ ಏನೋ ನಮಗ ಅನಾಹುತ ಕೀಡಾಗ್ತೀವ ಅನ್ನುವಂತ ಭಯನೂ ಒಮ್ಮೆ ಕಂಡು ಬರ್ತದೆ. ನಾ ನಮ್ಮ ಮಗನು ಹೇಳಿದ್ ಮನ್ ಏನಪ್ಪ ವಯಸ್ಸು ಹೋಗ್ಯವ, ನೀ ಬರೇ ಸಾವಯವ ಆಗ್ಲಾಯ್ತು ಕುಂಬಳಾಯ್ತು ಮಾಡ್ಕೊಂತ ನೀ ಇಲ್ಲಿದಿಲ್ಲೇ ಚಾಟ್ ಮಾಡ್ಕೊಂಡ್ ಕುಂತ್ರಿ ಹಂಗ, ನೀ ಆರಾಮಿರು, ಯಾರಿಗಾರ ಲಾವಣಿ ಹಾಕಿ 1 ಲಕ್ಷ ರೂಪಾಯಿ ಕೊಟ್ರಿ ಲಾವಣಿ ಹಾಕಿ ಆರಾಮಿರು ಮನ್ಯಾಗ ಅಂದ. ನೋಡ್ಪ ನಾನು ಸಾಧಾರಣ 2004 ಅಂದ್ರೆ ಈಗ 11 ವರ್ಷಗಟ್ಲೆ ಶ್ರಮ ಪಟ್ಟು ಒಂದು ನಿರ್ಧಾರಕ್ಕೆ ತಂದಿನಿ ಭೂಮಿನ, ಈಗ ಯಾರಿಗೂ ಅದನ್ನ ಲಾವಣಿ ಹಾಕಿನಿ ಅಂದ್ರೆ ಒಂದೇ ವರ್ಷದಾಗ ಹಾಳು ಮಾಡಿ ಬಿಡ್ತಾರ ಅದನ್ನ. ನಾ ಇರುವರೆಗೆ ನಾ ಯಾವ ಇಂಥ ಯಾವ ನಿರ್ಧಾರನ ತಗೊಳಂಗಿಲ್ಲ. ನೀ ಹಿಂಗೆಲ್ಲ ನೌಕರಿ ಹೋಗ್ಲಿಕ್ಕೆ ಕಾರಣ, ನಿಮ್ಗೆ ಇಷ್ಟೆಲ್ಲ ಸಾಲಿ ಕಲಿಸ್ಲಿಕ್ಕೆ ಕಾರಣ ತೋಟನೇ ನಂದು. 3 ಎಕರೆ ಜಮೀನು 3 ಎಕರೆ ಜಮೀನ್ದೊಳಗೆ ಸೈನ್ ಸೋದಿಸಿ ಆರ್ಮಿ ಒಳಗೆ ಕಳಿಸೇನ್ರಿ ಸಾಹೇಬ್ರೆ. NDA ಪಾಸ್ ಆಗ್ಯಾನ ಆರ್ಮಿ ಒಳಗ. ನೀವು ಒಬ್ಬ ಮಗನು ಸೈನ್ ಸೋದಿಸಿ BSc ನರ್ಸಿಂಗ್ ಮುಗಿಸ್ಯಾನ. ಮತ್ತೆ ಇಂಥ ನಿಮ್ಗೆ ಸಾಲಿ ಕಲಿಸ್ಲಿಕ್ಕೆ 20 ಕೋರಿಗೆ ಅಷ್ಟೇ ಅವ ನಿಮ್ಗೆ ಸಿಕ್ಕಿಲ್ಲ. ನಾ 3 ಎಕರೆದೊಳಗೆ ಇಷ್ಟು ದೊಡ್ಡವ್ರನ್ನ ಮಾಡಿನಪ್ಪ, ಅದಕ್ಕೆ ನನಗೆ ಲಾವಣಿ ಹಾಕಂತ ಬುದ್ಧಿ ಹೇಳ್ತೀನಿ ಅಂತ ಅಂದಿಂದ ಮಗ ನಮ್ಮ ಕೂಡ ಏನೂ ಮಾತಾಡಲಿಲ್ಲ ಫಾದನ್ರಿ. ಆದರೂ ಅವರಲ್ಲಿ ಅವ್ರಿಗೆ ಈ ದಾರಿ ತೋರಿಸಿಲ್ಲ, ನಾವು ಇದ್ರ ಅನುಭವ ಗುರುತಿರ್ಲದಕ್ಕೆ ಅವ್ರು ಮಾತಾಡ್ತಾರಂತ ತಿಳ್ಕೊಂಡು ನಾ ಅವ್ರ ಮೇಲಿನ ತಪ್ಪು ತಿಳ್ಕೊಂಡಿಲ್ಲ, ನನ್ನ ದೃಢ ನಿರ್ಧಾರ ಕಳ್ಕೊಂಡಿಲ್ಲ. ಈಗ ತಾವು ಇಷ್ಟೆಲ್ಲ ಹೇಳಿದ್ರಿ, ನಿಮಗೆ ಒಮ್ಮೊಮ್ಮೆ ನೋವು ಅನಿಸ್ಬೋದೇನೋ ಅಂತ. ಯಾಕಂದ್ರೆ ಈಗ ರಾಸಾಯನಿಕ ಪದ್ಧತಿಯಲ್ಲಿ ಅಥವಾ ಇವು ಕೀಟನಾಶಕವನ್ನ ಬಳಕೆ ಮಾಡಿ ಕೆಲವೊಂದು ಹಣ್ಣು ಹಂಪಲವನ್ನ ಬೆಳೆದಿರ್ತಾರೆ ಅಥವಾ ಕಾಯಿಪಲ್ಯನ ಬೆಳೆದಿರ್ತಾರೆ, ಅದ್ ಜನ ಜಾಸ್ತಿ ಮರಳಾಗೋದು ಅದೇ ಇದಕ್ಕೆ ಹೋಗ್ತಾರೆ. ಆದ್ರೆ ಇದನ್ನ ನಾನು ಸಂಪೂರ್ಣ ಸಂಪೂರ್ಣ ಸಾವಯವ ಪದ್ಧತಿಯಲ್ಲಿ ಬೆಳೆದಿನಿ ಅಂತಂದ್ರು ನಮ್ಮ ಬೆಳೆ ಕಡೆ ಬರೋದಿಲ್ಲ. ಅವಾಗ ನಿಮಗ ನೋವಲ್ಲ ಅನಿಸ್ತದ ಇಲ್ಲೋ? ಅನಿಸ್ತದ್ರಿ ಸರ್, ನೋವು ಅನಿಸ್ತದ್ರಿ. ಸಾಧಾರಣ ಇದು ಎಷ್ಟು ದಿನ ನಡೀಲಿಕ್ಕೆ ಶಕ್ಯ ಅದ? ಜನರಿಗೆ ಪರಿಣಾಮ ಆಗಲೇಬೇಕು. ಈ ಹಿಂದಿನ ಕೃಷಿ ಹಿಂದೆ ನಾವು ಸಣ್ಣವರು ಇರೋಟಿಗೆ ಒಂದ್ ದೊಡ್ಡ ಚೀಲ ತೊಗರಿಯಾಗಲಿ ಕಡಲೆ ಆಗಲಿ ಸವಾ ಕ್ವಿಂಟಲ್ ಒಂದು ಕ್ವಿಂಟಲ್ 30 ಕಿಲೋ ಚೀಲ ಗೋಟನೆ ಮುಡ್ಡಿ ಮ್ಯಾಗ ಹೊರತಿದ್ರು. ಆಗಿನ ಶಕ್ತಿವಂತ ಶಕ್ತಿ ಆಗಿನ ಆಹಾರ ದಿನಸುಗಳನ್ನು ತಿಂದು ಅಂತ ಶಕ್ತಿಯುತ ಜನರಿದ್ರು. ಯಾವ ನೋವು ಇದ್ದಿದ್ದಿಲ್ಲ, ಇಷ್ಟೆಲ್ಲ ದವಾಖಾನೆ ಇದ್ದಿದ್ದಿಲ್ಲ, ಇಂತ ಗುಳಿಗೆ ಇದ್ದಿದ್ದಿಲ್ಲ. ಅಂತ ಪರಿಸ್ಥಿತಿ ಒಳಗ ಅಂತ ಶಕ್ತಿವಂತರಿದ್ರು. ಇವತ್ತಿನ ದಿನಮಾನದೊಳಗ 10 ಕೆಜಿ ಚೀಲ ಎತ್ತೋರು ಇಲ್ಲ. ಈ ಸದ್ದಿನ ಆಹಾರ ದಿನಸುಗಳನ್ನು ತಿಂದು ಇಷ್ಟು ಅಶಕ್ತರಾಗಿಬಿಟ್ಟಿವಿ ನಾವು. ದಿವಸ ಮನೆಗೆ ಏನೋ ಎಲ್ಲೋ ಒಬ್ಬ ಊರಿಗೆ ಒಬ್ಬ ದೊಡ್ಡ ಶ್ರೀಮಂತರ ಮನ್ಯಾಗ ಒಬ್ಬರಿಗೆ BP ಅದೋ ಶುಗರ್ ಅದೋ ಅಂತ ಏನೋ ಕೇಳ್ತಿದ್ದೆವು. ಇವತ್ತು ಒಂದು ಮನ್ಯಾಗ 5 ಮಂದಿಯಾಗ 3 ಮಂದಿಗೆ ಶುಗರ್ BP ಕಂಟು ಬಿದ್ದದ್ರಿ. ಇಂತ ಆಹಾರ ದಿನಸುಗಳನ್ನು ತಿನ್ನೋದ್ರಿಂದನೆ ಹೆಡ್ಕಿನ್ ನೋವು, ಮೊಳಕಾಲು ನೋವು, ಸೊಂಟ ಹಿಡಿದು. ಸಾಧಾರಣ ಒಂದು 18 ವರ್ಷ 16 ವರ್ಷದ ಹುಡುಗನಿಗೆ ಶುಗರ್ ಅಂದ್ರೆ ಇವೆಲ್ಲ ಇಂತ ದಿನಸುಗಳನ್ನ ಊಟ ಮಾಡೋದ್ರಿಂದ ತಿನ್ನೋದ್ರಿಂದ ಇದ್ರ ಪರಿಣಾಮ ಜನರು ಎದುರಿಸಿ ತಾನೇ ದಾರಿಗೆ ಬರ್ತಾರೆ. ಎಷ್ಟು ದಿನ ಇದನ್ನ ಮಾಡ್ಲಿಕ್ಕೆ ಶಕ್ಯದ್ರಿ? ತಮ್ಮ ಆಯುಷ್ಯ ಹಾಳು ಮಾಡ್ಕೋತಾರೆ, ಶಕ್ತಿ ಹಾಳು ಮಾಡ್ಕೊಂತಾರೆ, ಮತ್ತು ಬರೇ ಆಕರ್ಷಣೆಗೆ ಬೆನ್ನತ್ತಿ ಏನು ಮಾಡೋದೇನ್ರಿ? ಇನ್ನು ಜನರಿಗೆ ತಿಳುವಳಿಕೆ ಬರಲೇಬೇಕು. ಅವ್ರು ಈ ಹಾಳೆ ದಾರಿಗೆ ಬರಲಿಲ್ಲ ಅಂದ್ರೆ ಏನು ಉಳಿದಂಗಿಲ್ಲ, ಎಲ್ಲ ಸಮಾಜ ದೇಶನೇ ಹಾಳಾಗಿ ಹೋಗ್ತೈತಿ. ಅಂದ್ರೆ ತಾವು ಹೇಳೋ ಪ್ರಕಾರ ಕೊನೆಗೆ ಗೆಲ್ಲೋದು ಸತ್ಯ ಅಂತ ಹೇಳಿ, ತಾವು ಹೇಳೋ ಪ್ರಕಾರ ಮೊದಲಿನ ಕೃಷಿನೇ ಮತ್ತೆ ನಾವು ಎಲ್ಲರೂ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾಗತ್ತೆ. ಈಗ ನಾವು ಈ ರಾಸಾಯನಿಕ ಪದ್ಧತಿಯನ್ನ ಬಿಟ್ಟು ಮತ್ತೆ ಮೊದಲಿನ ಪದ್ಧತಿಯಲ್ಲಿ ಬೆಳೆದಂತ ಹಣ್ಣು ಹಂಪಲು ಆಗ್ಲಿ ಅಥವಾ ಕಾಯಿಪಲ್ಲೆ ಆಗ್ಲಿ ಎಲ್ಲವನ್ನ ತಿನ್ನೋದ್ರಿಂದನೇ ನಮಗೆ ಶಕ್ತಿ ಬರುತ್ತೆ. ಈಗ ನಾವು ನೋಡ್ತಾ ಇರ್ತೀವಿ, ಮೊದಲಿನವರೆಲ್ಲ ಹಿರಿಯರು ಒಂದು 100 ವರ್ಷ ಬದುಕ್ತಾ ಇದ್ರು. ಈಗ ಕೆಲವೊಬ್ರು ಸಂಬಂಧಿಕರಲ್ಲಾಗ್ಲಿ ಅಥವಾ ನಮ್ಮ ಸ್ನೇಹಿತರ ತಾಯಿ ಅಜ್ಜ ಅಜ್ಜಿ ನೋಡಿರೋರು 100 ವರ್ಷ 103 ವರ್ಷ 108 ವರ್ಷ ಬದುಕಿದವ್ರು ಅದಾರ. ಈಗ ನಾವು ನೋಡ್ತಾ ಇದ್ದೀವಿ ಸರಾಸರಿ ಆಯುಷ್ಯ ಈಗ 60 ವರ್ಷ. ಯಾಕಂದ್ರೆ ಈಗಿನ ಯುವಕರು ಸಹಿತ ಕೆಲಸ ನಮಗೆ ಬೇಗನೆ ಆಗ್ಬೇಕು, ಆಮೇಲೆ ಅದರ ಲಾಭನು ನಮಗೆ ಜಲ್ದಿ ಸಿಗಬೇಕು ಅನ್ನುವಂತ ಯುವಕರದಾರೆ. ಅದಂತ ಯುವಕರಿಗೆ ತಾವು ಏನ್ ಹೇಳ್ತೀರಿ? ಈ ದಿನಮಾನಗಳನ್ನ ಈ ವಾತಾವರಣನ ನೋಡ್ಕೊಂಡು ಇವೆಲ್ಲ ಕೃಷಿ ಮೇಳ ವಿಜ್ಞಾನಿಗಳ ತಿಳುವಳಿಕೆ ಎಂತದ್ರಲ್ಲಿಂದರೆ ನಾವು ಹೊಳೆ ದಾರಿಗೆ ಬರಬೇಕು ಅನ್ನುವಂತದ್ದು ಒಂದು ನಾ ತಿಳುವಳಿಕೆ ಹೇಳಿಕತ್ತೀನಿ. ಎಲ್ಲಾ ಕಡೆ ಕೃಷಿ ಮೇಳಕ್ಕಾಗಲಿ ನಾನು ಇಷ್ಟೇ ಸಣ್ಣ 3 ಎಕರೆದ ಇದ್ರು ಸಹಿತ್ರಿ ಇಡೀ ಇಂಡಿಯಾನೇ ನಾನು ನೋಡಿನಿ. ದೆಹಲಿ ಒಳಗ 2013 ಒಳಗೆ 7 ದಿನ ನಾ ದೆಹಲಿ ಒಳಗಿದ್ದೆ. ಪ್ರತಿಯೊಂದು ಕಾರ್ಯಕ್ರಮ, ಪ್ರತಿಯೊಂದು ಕೃಷಿ ಮೇಳ, ಪುನಃ ಕೃಷಿ ಮೇಳಕ್ಕ ಹೋಗಿನ್ರಿ, ಎಲ್ಲಾ ಕೃಷಿ ಮೇಳಕ್ಕೂ ತಿರುಗಾಡಿನಿ. ಎಲ್ಲಾ ಕಡೆ ತಿರುಗಾಡೋದ್ರಿಂದ ನಮ್ಮಲ್ಲಿ ತಿಳುವಳಿಕೆ ಜ್ಞಾನ ಉಂಟಾಕೈತಿ ಹೊರತು ನಾವು ಬರೇ ಎಲ್ಲರ ಕುಂತ ಚಾದಂಡೆ ಕಚಿ ಹೇಳಿದ್ರಿ ಯಾವ ತಿಳುವಳಿಕೆ ಮಟ್ಟ ಯಾವ್ದು, ಯಾವ ಕೃಷಿನೂ ಬರಂಗಿಲ್ಲ. ಸಮಾಜದೊಳಗೆ ಏನ್ ನಡೆದೈತಿ ಗುರುತಾಗಂಗಿಲ್ಲ. ನಾವು ಏನ್ ಬೆಳಿಬೇಕು ಗೊತ್ತಿಲ್ಲ. ಈ ಹವಾಮಾನದ ವೈಪರೀತ್ಯಗಳು ಏನೋ ಗೊತ್ತಿಲ್ಲರಿ. ಮತ್ತಿಷ್ಟೆಲ್ಲ ಮಳಿ ಬೆಳೆ ಹಾಳಾಗ್ಲಿಕ್ಕೆ ಕಾರಣ ಇವೆಲ್ಲ ಸಂಬಂಧ ಪಡ್ತಾವ್ರಿ. ಇವನ್ನೆಲ್ಲ ನಾವು ಹೊಂದಿಕೆ ಮಾಡಿಕೊಂಡು ಸಣ್ಣ ಯುವಕರಿಗೆ ಇದ್ರ ಬಗ್ಗೆ ನಾವು ತಿಳುವಳಿಕೆ ಹೇಳಿ ಅವ್ರನ್ನ ದಾರಿಗೆ ತರೋದ್ರಿಂದ ನಮ್ಮ ಕೃಷಿ ಮತ್ತೆ ಹೊಳ್ಳಿ ಹಿಂದಿನ ಕೃಷಿ ಬರ್ತೈತಿ ಅನ್ನುವಂತ ಒಂದು ದೃಢ ನಿರ್ಧಾರ ನಮ್ಮಲ್ಲಿ ಐತಿ ಅಂತ ನಾ ಹೇಳಿಕ್ ಸಾಧ್ಯ. ತುಂಬಾ ಸಂತೋಷ. ಈಗ ತಾವು ಹೇಳ್ತಾ ಇದ್ರಿ ಅಂದ್ರೆ ದೇಶ ಸುತ್ತಬೇಕು, ಕೋಶ ಓದಬೇಕು ಅಂತಾರೆ. ಅಂದ್ರೆ ದೇಶ ಸುತ್ತೋದ್ರಿಂದ ಎಲ್ಲೆಲ್ಲಿ ಯಾವ ಯಾವ ರೀತಿಯ ಪದ್ಧತಿಗಳಿದಾವೆ ಕೃಷಿಯಲ್ಲಿ, ಆಮೇಲೆ ಆ ರೀತಿ ಬೆಳೆಯೋದ್ರಿಂದ ಅಥವಾ ಅದನ್ನ ನಾವು ನಮ್ಮ ಜೀವನದಲ್ಲಿ ಅಥವಾ ನಮ್ಮ ಕೃಷಿಯಲ್ಲಿ ಎಷ್ಟೊಂದು ಅದರಿಂದ ನಾವು ಲಾಭವನ್ನು ಪಡಿಬಹುದು ಅನ್ನೋ ಕುರಿತು ಒಂದಿಷ್ಟು ಯುವಕರಿಗೆ ಮಾಹಿತಿಯನ್ನು ತಿಳಿಸಿದ್ರಿ. ಈಗ ಒಂದು ವೇಳೆ ತಮ್ಮ ಸಂದರ್ಶನವನ್ನು ಕೇಳಿ ಪ್ರೇರೇಪಿತರಾಗಿ ಯಾವುದಾದರೂ ಯುವ ರೈತರು ಆಗ್ಲಿ ಅಥವಾ ಯಾವುದೇ ರೈತ ಮಹಿಳೆಯರೇ ಆಗ್ಲಿ, ನಿಮ್ಮ ಹಾಗೇನೆ ನಾವು ಸಾವಯವ ಪದ್ಧತಿಯಲ್ಲಿ ಬೆಳಿಬೇಕು, ನಾವು ಸಾವಯವ ಬೆಳೆಯನ್ನ ತಿಂದು ದಷ್ಟಪುಷ್ಟವಾಗಿ ಇರಬೇಕು, ಆಮೇಲೆ ವಿಷಮುಕ್ತ ಆಹಾರವನ್ನ ಸೇವನೆ ಮಾಡಬೇಕು, ವಿಷಮುಕ್ತ ಆಹಾರವನ್ನ ದೇಶಕ್ಕೆ ಕೊಡಬೇಕು ಅಂತ ಅಂದ್ರೆ ತಮ್ಮ ಮೊಬೈಲ್ ಸಂಖ್ಯೆಯನ್ನ ತಿಳಿಸ್ತಾರೆ ಜನರಿಗೆ? 9980853 6. ಇನ್ನೊಮ್ಮೆ ಹೇಳ್ರಿ. 9980853 6. ರೈತ ಬಾಂಧವರೇ, ಈ ಮೊಬೈಲ್ ಸಂಖ್ಯೆಗೆ ತಾವು ಕರೆ ಮಾಡಿ ಇವರಿಂದ ಯಾವುದೇ ರೀತಿಯ ಕೃಷಿ ಮಾಹಿತಿಯನ್ನ ಪಡಿಬಹುದು. ಬಸನಗೌಡ ಕನಕರೆಡ್ಡಿ ಅವರೇ, ಒಂದು ವೇಳೆ ಯಾವ್ದಾದ್ರು ರೈತರು ತಾವು ಬೆಳೆದಂತ ಅಥವಾ ತಾವು ಬೆಳೆಯುತ್ತಿರುವಂತ ಒಂದು ಈ ಸಾವಯವ ಪದ್ಧತಿಯನ್ನ ಯಾವ ರೀತಿ ಮಾಡಿರಿ, ನಾವು ನಮ್ಮ ಹೊಲದಲ್ಲಿ ಬೆಳಿಬೇಕು ಅಂತಂದ್ರೆ ಅದನ್ನ ನೋಡಕ್ ಬರಬೇಕು ಅಂತಂದ್ರೆ ತಾವು ಯಾವಾಗ ಸಿಗ್ತೀರಿ, ಮತ್ತೆ ಎಲ್ಲಿ ಬರ್ತದ ತಮ್ಮ ಊರು, ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಿ. ನಮ್ದು ತಾಳಿಕೋಟಿಯಿಂದ 8 ಕಿಲೋಮೀಟರ್, ಮುದ್ದೇಬಿಹಾಳ ತಾಲೂಕು ತಾಳಿಕೋಟಿ ರೀ. ತಾಳಿಕೋಟಿಯಿಂದ ಬಳಗಾನೂರು ಕ್ರಾಸ್, ಬಳಗಾನೂರು ಕ್ರಾಸ್ಲಿಂದ ಒಳಗೆ 2 ಕಿಲೋಮೀಟರ್ ತಮ್ದೆಡ್ಡಿರಿ. ತಮ್ದಡ್ಡಿಲಿಂದ ಅರ್ಧ ಕಿಲೋಮೀಟರ್ನಾಗೆ ನನ್ನ ತೋಟ ಸಮೀಪನೇಗ್ರಿ. ನಾನು ನಶಿನಾಗ 4 ಗಂಟೆಗೆ ಎದ್ದು ಜಳಕ ಮಾಡಿ ಹನುಮಂತಿಯವ್ರಿಗೆ ಹೋಗಿ ಬಂದು ಚಾ ಕುಡೋದು 5 ವರೆಗೆ ತೋಟದಾಗಿರ್ತೇನ್ರಿ ನಾ ಡೈಲಿ. ಇದು ನನ್ನ ನಿತ್ಯ ಕಾರ್ಯಕ್ರಮ. ಇವು ಅಂದ್ರೆ ಯಾವುದೇ ಸಮಯದಲ್ಲಿ ಬಂದ್ರು ತಾವು ಹೊಲದಲ್ಲಿ ಲಭ್ಯ ಇರ್ತೀರಿ ಅಂತ ಹೇಳ್ತಾ ಇದ್ದಾರೆ. ಈಗ ಇಷ್ಟೊಂದು ಇಲ್ಲಿಯವರೆಗೆ ತಾವು ಈ ನಮ್ಮ ವಿಜಯಪುರ ಆಕಾಶವಾಣಿಗೆ ಬಸನಗೌಡ ಕನಕರೆಡ್ಡಿಯವರೇ ತಾವು ವಿವರವಾದ ಮಾಹಿತಿಯನ್ನ ಅಂದ್ರೆ ಸಾವಯವ ಪದ್ಧತಿಯಲ್ಲಿ ಈಗ ಸಮಗ್ರ ಕೃಷಿ ಕುರಿತು ಅಂದ್ರೆ ಬಾಳೆ, ಟೊಮೆಟೊ, ಉಳ್ಳಾಗಡ್ಡಿ, ಗೋವಿನ ಜೋಳ, ಸಜ್ಜೆ ಇವೆಲ್ಲದರ ಜೊತೆಗೆ ಮತ್ತೆ ನೀವು ಎರೆಹುಳ ಗೊಬ್ಬರ ಮತ್ತೆ ಬೇವಿನ ಹಿಂಡಿ ಇವೆಲ್ಲವನ್ನು ಮಾಡೋದರ ಕುರಿತು ಒಂದಿಷ್ಟು ಮಾಹಿತಿಯನ್ನ ನೀಡಿದ್ರಿ. ವಿವರವಾದ ಮಾಹಿತಿಯನ್ನ ನೀಡಿದಕ್ಕಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಆತ್ಮೀರೆ, ರೈತರ ಕಾರ್ಯಕ್ರಮವಾದ ಕಿಸಾನವಾಣಿಯಲ್ಲಿ ನಾವಿದ್ದೇವೆ. ಕಿಸಾನವಾಣಿ ಕಾರ್ಯಕ್ರಮವನ್ನು 101.8 ಮೆಗಾಹರ್ಟ್ಸ್ಗಳಲ್ಲಿ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ಇದು ನಿಮ್ಮ ನೆಚ್ಚಿನ ಎಫ್ಎಂ ಸ್ಟೇಷನ್ ವಿಜಯಪುರ. ಸಮಯ 7:25:43 ಆಗ್ತಾ ಇದೆ. ಈಗೊಂದು ಹಾಡನ್ನು ಕೇಳೋಣ. ಮಣ್ಣಿನ ಕೊಡುಗೆಗೆ ನೋವಿಗೆ ನಲಿವಿಗೆ ಕನ್ನಡಿ ಹಿಡಿಯುವ ಸೇ ಹೃದಯದ ಕರುಣೆಗೆ ಒಲವಿಗೆ ದನಿಗೂಡಿಸುವ ಸೇ